ಏನಪ್ಪ ಸಂಗತಿ ಕೇಳಿ, ಒಂಚೂರು ಬುದ್ಧಿಯ ಹೇಳಿ, ಲೋಕಾನೆ ಮರ್ತವ್ರೆ ನೋಡಿ, ಯಾರಾನ ಮಾಡವ್ರ ಮೋಡಿ. ವಿನಯ ಗಿನಯ ಮಂಗ ಮಾಯ ಬಿದ್ದ ಮೇಲೆ ಪ್ರೀತಿಗೆ ಪಗಲು ಇರುಳು ಪರಿವೆ ಇಲ್ಲ, ಹಾಡು ಪ್ರೀತಿ ಜಾತಿಗೆ. ಯು ಆರ್ ಮೈ ಬಾನ್ಫೈರ್ ಬೇಬಿ, ಯು ಆರ್ ಮೈ ಡಿಸೈರ್ ಬೇಬಿ, ಯು ಆರ್ ಮೈ ಬಾನ್ಫೈರ್ ಬೇಬಿ, ಯು ಆರ್ ಮೈ ಡಿಸೈರ್ ಬೇಬಿ. ಯಾರಪ್ಪ ಸಂಗತಿ ಕೇಳಿ, ಒಂಚೂರು ಬುದ್ಧಿ ಹೇಳಿ, ಯಾರು ಕೂಡ ಈಗ ಬೇಡ ಪ್ರೀತಿ ಮುಂದೆ ಎಲ್ಲ ಸಪ್ಪೆ. ಯಾರು ಕೂಡ ಈಗ ಬೇಡ ಪ್ರೀತಿ ಮುಂದೆ ಎಲ್ಲ ಸಪ್ಪೆ, ಅವಳ ನೋಡೋ ಕೆಲಸದಿಂದ ಕದರ ದಿವರ ಕಣ್ಣರತ್ತೆ. ಅಬ್ಬಪ್ಪ ಎಂತ ಚೇಂಜು ಬಂತಲ್ಲ ಒಂದು ರೇಂಜು, ಕನ್ನಡಿ ಮತ್ತು ಮನಸಾರೆ ಒಂದಾಗಿವೆ. ಯಾರಪ್ಪ ಸಂಗತಿ ಹೇಳಿ, ಇವನು ಸಣ್ಣು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವನು ಸಣ್ಣು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸದ್ಯಕ್ಕಿವರೇ ಲೈಲ ಮಜನು, ಇವರ ಮೇಲೆ ಊರ ಕಣ್ಣು. ಗುದ್ದಾಟದಲ್ಲೂ ಕೂಡ ಮುದ್ದಾಡುತ್ತಾರೆ ನೋಡಿ, ವಿಚಿತ್ರವಾದ ಬಾಂಡು ಇವರಿಬ್ಬರ ಸೆಂಟ್ರಲಿ. ಯು ಆರ್ ಮೈ ಕ್ಯೂಟಿ ನಾಟಿ ಸ್ವೀಟಿ ಬೇಬಿ, ಯು ಆರ್ ಮೈ ಡಾಲಿ ಡ್ಯೂಲಿ ಬ್ಯೂಟಿ ಬೇಬಿ, ಯು ಆರ್ ಮೈ ಕ್ಯೂಟಿ ನಾಟಿ ಸ್ವೀಟಿ ಬೇಬಿ, ಯು ಆರ್ ಮೈ ಡಾಲಿ ಡ್ಯೂಲಿ ಬ್ಯೂಟಿ ಬೇಬಿ.